ಹೊಸ ಅಡಿಕೆ 42,000 48,500 ರೂಪಾಯಿಗಳು, ಕೋಕ ಕ್ವಿಂಟಲಿಗೆ 24,000 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 6,400 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 16,000 ರೂಪಾಯಿಗಳು, 2ನೇ ವರ್ಗ 1,000 12,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲಿಗೆ 2,850 2,950 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 2,950 3,050 ರೂಪಾಯಿಗಳು, IR8 ಕ್ವಿಂಟಲಿಗೆ 2,900 3,000 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 1,750 1,950 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,300 4,600 ರೂಪಾಯಿಗಳು, ಕೆಂಪು ಬೆಲ್ಲ 4,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,100 4,650 ರೂಪಾಯಿಗಳು, ಮೆಣಸು 28,000 33,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 38,000 48,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 2,200 3,000 ರೂಪಾಯಿಗಳು, ಕದಳಿ ಕ್ವಿಂಟಲಿಗೆ 3,000 ರೂಪಾಯಿಗಳು, ಗಾಳಿ 3,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲಿಗೆ 3,400 4,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಈಗ ಒಂದು ಭಕ್ತಿ ಗೀತೆ ಬಿಆರ್ ಛಾಯಾ ಹಾಡಿರುವ ಕೃಷ್ಣ ಪುರಂದರದಾಸರ ರಚನೆ ದುರ್ಗೆಯು ನೀನೇ ಜಗದಂಬೆಯು ನೀನೇ ದುರ್ಗೆಯು ನೀನೇ ಜಗದಂಬೆಯು ನೀನೇ ಭಕ್ತರನ್ನು ಸಲಹುವ ದೇವತೆ ನೀನೇ ಪಾಮರರ ರಕ್ಷಿಸುವ ಅಂಬೆಯು ನೀನೇ ಪಾಮರರ ರಕ್ಷಿಸುವ ಅಂಬೆಯು ನೀನೇ ಅರ್ಥಿಯಿಂದ ಕಾಪಾಡುವ ದುರ್ಗೆಯು ನೀನೇ ದುರ್ಗೆಯು ನೀನೇ ಜಗದಂಬೆಯು ನೀನೇ ಭಕ್ತರನ್ನು ಸಲಹುವ ದೇವತೆ ನೀನೇ ಶಾಸುರ ಮರ್ಥಿನಿಯೂ ಆಗಿಹೆ ನೀನು ಕಲಿಯುಗದಿ ದುರ್ಗೆಯಾಗಿ ಬಂದಿಹೆ ನೀನು ಮಹಿಷಾಸುರ ಮರ್ಥಿನಿಯೂ ಆಗಿಹೆ ನೀನು ಸೃಷ್ಟಿಯಾದಿ ಅಂತ್ಯವೂ ನೀನೇ ತಾಯೇ ಸೃಷ್ಟಿಯಾದಿ ಅಂತ್ಯವೂ ನೀನೇ ತಾಯೇ ನಿನ್ನ ಭಕ್ತರನ್ನು ಸಲಹಲು ಬೇಗ ಬಾರದೆ ದುರ್ಗೆಯು ನೀನೇ ಶರಣು ಸರ್